ಸೂಕ್ಷ್ಮ ಜೀವಿಗಳು ವಾತಾವರಣದಲ್ಲಿರುವ ಮತ್ತೆ ಭೂಮಿಯಲ್ಲಿರುವುದನ್ನು ಹೀರಿಕೊಂಡು ಅದನ್ನ ಗಿಡಗಳಿಗೆ ಒದಗಿಸುತ್ತೆ. ಇದು ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಜೈವಿಕ ಗೊಬ್ಬರಗಳಿಂದ ಆಗುವಂತಹ ಒಂದು ಮಹತ್ವ. ಈ ಲಘು ಪೋಷಕಾಂಶಗಳ ಪಟ್ಟಿಯಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಜಿಂಕ್, ಮಾಲಿಬ್ಡಿನಮ್, ಕಾಪರ್, ಮ್ಯಾಂಗನೀಸ್ ಹಾಗೂ ಸಾರಜನಕ, ರಂಜಕ ಅದನ್ನು ಸಹಿತ ಈ ಸೂಕ್ಷ್ಮ ಜೀವಾಣುಗಳು ಒದಗಿಸುತ್ತೆ. ರೈಸೋಬಿಯಂ ಎಂಬ ಜೀವಾಣು ಗೊಬ್ಬರನ ಬೆಳೆಗೆ ಅನುಗುಣವಾಗಿ ಬಳಸೋದ್ರಿಂದ ಸಾರಜನಕದ ಪ್ರಮಾಣವನ್ನು ಕಡಿಮೆಗೊಳಿಸಬಹುದು. ಮತ್ತೆ ಇದರ ಬಳಕೆಯನ್ನು ಮೊದಲನೇದಾಗಿ ಬೀಜೋಪಚಾರ ಕ್ರಮದಿಂದ, ಎರಡನೇದಾಗಿ ನೇರವಾಗಿ ಮಣ್ಣಿಗೆ ಹಾಕುವ ಕ್ರಮದಿಂದ ಹಾಗೂ ಮೂರನೇದಾಗಿ ಸಸ್ಯ ಬೇರುಗಳಿಗೆ ಉಪಚರಿಸುವ ವಿಧಾನದಿಂದ ಸಹಿತ ಬಳಸಬಹುದು. ಈ ರಾಸಾಯನಿಕ ಗೊಬ್ಬರಗಳಿಂದ ಆಗುವಂತಹ ಕಡಿಮೆ ವೆಚ್ಚವನ್ನು ನಾವು ತಗ್ಗಿಸಬಹುದು. ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಬಳಕೆ ಶೇಕಡಾ 20-25% ಕಡಿಮೆ ಮಾಡಬಹುದು. ಮತ್ತೆ ಬೆಳೆ ಉತ್ಪಾದನೆಯನ್ನು ಶೇಕಡಾ 18-20% ಹೆಚ್ಚಿಸಬಹುದು. ಈ ರೈಸೋಬಿಯಂ ಜೀವಾಣು ಗೊಬ್ಬರವನ್ನ ದ್ವಿದಳ ಧಾನ್ಯಗಳಾದ ಬೇಳೆಕಾಳುಗಳು, ತೊಗರಿ, ಅಲಸಂದೆ, ಉದ್ದು, ಕಡಲೆ, ಅವರೆ, ತಿಂಗಳ ಹುರುಳಿ, ಹೆಸರು, ಹುರುಳಿ, ಶೇಂಗಾ, ಅವರೆ ಬೆಳೆಗಳಲ್ಲಿ ಉಪಯೋಗಿಸಬಹುದು. ಈ ರೈಸೋಬಿಯಂ ಜೈವಿಕ ಗೊಬ್ಬರವನ್ನ ಯಾವ ರೀತಿ ಉಪಯೋಗಿಸಬಹುದು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಬೀಜೋಪಚಾರ ಕ್ರಮ ಅಂದ್ರೆ 70 ಗ್ರಾಂ ಬೆಲ್ಲ ಅಥವಾ ಸಕ್ಕರೆಯನ್ನ 1/4 ಲೀಟರ್ ನೀರಿನಲ್ಲಿ ಕರಗಿಸ್ಬಿಟ್ಟು 15-20 ನಿಮಿಷಗಳ ಕಾಲ ಕುದಿಸಿ ತಣ್ಣಗೆ ಮಾಡಿ ಈ ದ್ರಾವಣಕ್ಕೆ ನಾವು 1 ಪಟ್ಟಣದಲ್ಲಿರುವ 200 ಗ್ರಾಂ ಜೀವಾಣು ಗೊಬ್ಬರವನ್ನು ಹಾಕಿ ಕಲಸಿ 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜದ ಮೇಲೆ ಸುರಿದು ಬೀಜಕ್ಕೆ ನಿಜವಾಗಿ ಅಂಟುವಂತೆ ಮಾಡಿ ಬಟ್ಟೆ ಅಥವಾ ಗೋಣಿಚೀಲದ ಮೇಲೆ ಹರಡಿ ನೆರಳಿನಲ್ಲಿ ಒಣಗಿಸಿದ ತಕ್ಷಣ ಬಿತ್ತನೆ ಮಾಡಬೇಕು. 1 ಕೆಜಿ ಬೀಜಕ್ಕೆ ಸುಮಾರು 30-50 ಮಿಲಿಲೀಟರ್ ಅಂಟು ಬೇಕಾಗುತ್ತದೆ. ಇನ್ನೊಂದು ಉಪಚಾರಿಸುವ ಕ್ರಮ ಅಂತಂದ್ರೆ ನೇರವಾಗಿ ಮಣ್ಣಿಗೆ ಹಾಕುವ ಕ್ರಮ. 1 ಎಕರೆಗೆ ಬೇಕಾಗುವಷ್ಟು ಈ ಪುಡಿ ರೂಪದ ಜೈವಿಕ ಗೊಬ್ಬರವನ್ನ ಅಂದ್ರೆ 4 ಕೆಜಿಯಷ್ಟು 80 ಕೆಜಿ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರ ಮಾಡಿ ಬಿತ್ತನೆ ಸಾಲುಗಳಲ್ಲಿ ಹಾಕಬೇಕು. ಮೂರನೇದಾಗಿ ಸಸ್ಯ ಬೇರುಗಳಿಗೆ ಉಪಚರಿಸುವ ವಿಧಾನ. 1 ಕೆಜಿ ಜೀವಾಣು ಗೊಬ್ಬರವನ್ನ 5 ಲೀಟರ್ ನೀರಿನಲ್ಲಿ ಕಲಸಿ ಈ ದ್ರಾವಣದಲ್ಲಿ ಪೈರಿನ ಬೇರನ್ನ 30 ನಿಮಿಷಗಳ ಕಾಲ ನೆನೆಸಿ ನಂತರ ಬೆಳೆಯ ಪ್ರದೇಶದಲ್ಲಿ ನಾವು ನಾಟಿ ಮಾಡಬಹುದು. ಈ ರೈಸೋಬಿಯಂ ಜೀವಾಣು ಗೊಬ್ಬರಗಳು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆಗೆ ಮುಂಚೆ ಮುಂಗಾರಿಗೆ ಸಿಗುತ್ತೆ. ಎಲ್ಲಾ ರೈತ ಬಾಂಧವರು ಅಲ್ಲಿ ಹೋಗಿ ಇದನ್ನ ನೀವು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ಸಂಖ್ಯೆಯನ್ನ ಸಂಪರ್ಕಿಸಬಹುದಾಗಿದೆ. 8971287933. ವಂದನೆಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ರೈತ ಮಹಿಳಾ ದಿನಾಚರಣೆ ಕುರಿತು ಸಂಯೋಜಿತ ಕಾರ್ಯಕ್ರಮ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಈ ಓಕುಳಿ ತಂದವಳಾರಮ್ಮ. ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಸಾಮಾನ್ಯವಾಗಿ ನಾವು ಎಲ್ಲರೂ ಹೇಳ್ತೀವಿ. ಆದರೆ ಆ ರೈತನಿಗೆ ಬೆನ್ನೆಲುಬು ನಮ್ಮ ರೈತ ಮಹಿಳೆ ಎನ್ನುವ ಸತ್ಯವನ್ನು ನಾವು ಮನಗಾಣಬೇಕು. ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಮಹಿಳೆಯ ಸುತ್ತಲೇ ಸುತ್ತಿಕೊಂಡಿರುತ್ತದೆ. ಮಹಿಳೆಯರು ಕೃಷಿ ಚಟುವಟಿಕೆಗಳ ಜೊತೆ ಜೊತೆಗೆ ಅದಕ್ಕೆ ಪೂರಕವಾದ ಜಾನುವಾರು ಸಾಕಾಣೆ, ಆಹಾರ ಸಂರಕ್ಷಣೆ, ಆಹಾರ ತಯಾರಿಕೆ, ನೀರು ಉರುವಲು ಸಂಗ್ರಹಣೆ, ಮಕ್ಕಳ ಲಾಲನೆ ಪಾಲನೆ ಇನ್ನು ಹಲವು ಜವಾಬ್ದಾರಿಗಳನ್ನು ಮಹಿಳೆ ನಿರ್ವಹಿಸುತ್ತಾಳೆ. ಒಂದು ಮಾತು ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಅದೇ ರೀತಿ ಮಹಿಳೆ ಮಾಡದ ಕೆಲಸವಿಲ್ಲ. ಕುಟುಂಬದ ಸಮೃದ್ಧಿಗೆ, ದೇಶದ ಸಮೃದ್ಧಿಗೆ ಮಹಿಳೆಯ ಪಾತ್ರ ಬಹಳ ಮುಖ್ಯ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವಾಗಿ ಆಚರಿಸಲು ಈಗಾಗಲೇ ಸರಕಾರ ಘೋಷಿಸಿದೆ. ಕಾರಣ, ಆರೋಗ್ಯ ಸುಧಾರಣೆಯಲ್ಲಿ ಸಿರಿಧಾನ್ಯಗಳ ಪಾತ್ರವನ್ನು ಮನಗಂಡು ಸಿರಿಧಾನ್ಯಗಳ ಕೃಷಿಗೆ ಅವುಗಳ ಮೌಲ್ಯವರ್ಧನೆ ಮತ್ತು ಬಳಕೆಗೆ ಹೆಚ್ಚು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಇಂದು 15/10/2022 ರೈತ ಮಹಿಳಾ ದಿನವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಸಿರಿಧಾನ್ಯಗಳನ್ನು ಬೆಳೆದು ಬಳಸಿ ಮಾರಾಟ ಮಾಡುವಲ್ಲಿ ಅವರ ಜವಾಬ್ದಾರಿ ಇನ್ನು ಹಲವು ವಿಷಯಗಳ ಕುರಿತು ಅವರ ಅನುಭವಗಳು ಇಲ್ಲಿವೆ. ಕೃಷಿಯಲ್ಲಿ ಮಹಿಳೆಯರ ಪಾತ್ರ,

ಸಿರಿಧಾನ್ಯಗಳನ್ನೋದು ಈಗಿಂದನೇ ಬಂದಿದ್ದಲ್ಲ, ಇದನ್ ಮೊದಲೆಲ್ಲ ಇದ್ರ ಆಕಾರ ಮತ್ತೆ ಗಾತ್ರ ನೋಡ್ಬಿಟ್ಟು ತೃಣಧಾನ್ಯ ಅಥವಾ ಕಿರುಧಾನ್ಯಗಳಂತಿದ್ರು. ಈಗ ಅದ್ರದ್ದು ಪೋಷಕಾಂಶಗಳ ಆಗರ ಆಗಿರೋದ್ರಿಂದ ಅದ್ರಲ್ಲಿರೋದು ಎಲ್ಲಾ ನ್ಯೂಟ್ರಿಟಿವ್ ಅಂಶ ತಿಳ್ಕೊಂಡ್ಬಿಟ್ಟು ಅದನ್ನ ಕನ್ನಡದಲ್ಲಿ ಸಿರಿಧಾನ್ಯ ಅಂತ ಕರಿತಿದ್ದಾರೆ, ಹಾಗೂ ಇಂಗ್ಲಿಷ್ ನಲ್ಲಿ ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರಿತಾ ಇದ್ದಾರೆ ಸರ್. ಹಾಗೆ ಇದು ಸಿರಿಧಾನ್ಯ ಹೆಸರಿನಲ್ಲೇ ಸಿರಿಯನ್ನು ಹೊಂದಿದೆ. ಇದು ರೈತರಿಗೂ ಸಿರಿಯನ್ನು ತಂದ್ಕೊಡೋದ್ರ ಜೊತೆಗೆ ಮನುಷ್ಯರಿಗೆ ಸೇವಿಸುವುದರಿಂದ ಆರೋಗ್ಯದ ರೀತಿಯಲ್ಲಿ ಸಿರಿಯನ್ನು ತಂದ್ಕೊಡ್ತಿದೆ. ಸಿರಿಧಾನ್ಯ ಅನ್ನೋದು ಅತಿ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದಾದ ಒಂದು ಹುಲ್ಲಿನ ಬೆಳೆ ಆಗಿರೋದ್ರಿಂದ ಕಡಿಮೆ ನೀರಿರೋದ್ರಲ್ಲೂ ಬೆಳಿಬಹುದು. ಆಮೇಲೆ ಭೂಮಿ ಸತ ಗುಡ್ಗಾಡು ಪ್ರದೇಶಗಳಲ್ಲೆಲ್ಲ ಬೆಳೆ ಬರ್ತಿರಲ್ಲ ಅಂತ ಕಡೆ ಈ ಸಿರಿಧಾನ್ಯಗಳನ್ನ ಬೆಳಿಬಹುದು. ಆಮೇಲೆ ಭೂಮಿ ಫಲವತ್ತತೆ ಇರಲ್ಲ ಅಂತ ಯಾವ ನೆಲದಲ್ಲಾದ್ರೂ ಬೆಳಿಬಹುದು ಇಂಥ ಧಾನ್ಯಗಳನ್ನ. ಆಮೇಲೆ ಈ ಧಾನ್ಯಗಳನ್ನ 3-4 ಕಿರುಧಾನ್ಯಗಳನ್ನ ಒಟ್ಟಿಗೆ ಬೆಳಿಬಹುದು, ಅದರಿಂದ ರೈತ ಲಾಭವನ್ನು ಹೆಚ್ಚಿಗೆ ಪಡ್ಕೋಬಹುದು. ಈ ಧಾನ್ಯಗಳಿಗೆ ಕೀಟ ಮತ್ತು ರೋಗ ಅನ್ನೋದು ಬಹಳ ಕಡಿಮೆ. ಇವುಗಳಲ್ಲಿ 2 ವಿಧ ಯಾವ್ಯಾವ ಅಂತಂದ್ರೆ ತಟಸ್ಥ ಧಾನ್ಯಗಳು. ತಟಸ್ಥ ಧಾನ್ಯಗಳಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ನ್ಯೂಟ್ರಲ್ ಮಿಲೆಟ್ಸ್ ಅಂತಾರೆ. ಅವು ಯಾವ್ಯಾವು? ರಾಗಿ, ಬರಗು, ಜೋಳ ಮತ್ತು ಸಜ್ಜೆ. ಇವು ಯಾಕೆ ನ್ಯೂಟ್ರಲ್ ಮಿನೆಟ್ಸ್ ಅಂತಾರೆ ಅಂತಂದ್ರೆ ಇವಕ್ಕೆ ಆರೋಗ್ಯನ ಕಾಪಾಡ್ಕೊಳಕ್ ಹೆಲ್ಪ್ ಮಾಡ್ತಾವೆ ಈ ಧಾನ್ಯಗಳು. ಆದ್ರೆ ನಮ್ಮಲ್ಲಿರೋ ಆರೋಗ್ಯ ಯಾವ್ದೇ ತೊಂದರೆ ಇದ್ರು ಅದನ್ನ ಸರಿಪಡಿಸೋಕೆ ಉಪಯೋಗ ಆಗೋದಿಲ್ಲ, ಅದಕ್ಕೆ ಇವನ್ನ ತಟಸ್ಥ ಧಾನ್ಯಗಳು ಅಂತಾರೆ. ಇನ್ನೊಂದು ಧನಾತ್ಮಕ ಧಾನ್ಯಗಳು ಅಥವಾ ಸಕಾರಾತ್ಮಕ ಧಾನ್ಯಗಳು. ಇವು ಯಾವ್ಯಾವಪ್ಪ ಅಂದ್ರೆ ನವಣೆ, ಸಾವೆ, ಅರ್ಕ, ಉದ್ಲು, ಕೊರ್ಲೆ. ಈ ಧಾನ್ಯಗಳಲ್ಲಿ ಏನಿದೆ ಅಂದ್ರೆ ಉತ್ತಮ ವೈದ್ಯಕೀಯ ಗುಣಗಳಿದ್ದು ಅವು ನಮ್ಮಲ್ಲಿರುವ ರೋಗಗಳನ್ನು ಸುಧಾರಿಸೋಕೆ ಉಪಯುಕ್ತ ಆಗ್ತವೆ. ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಿರುವುದರಿಂದ ಅದು ನಮಗೆ ಅಜೀರ್ಣದ ತೊಂದರೆ, ಮಲಬದ್ಧತೆ ಮತ್ತು ಬೊಜ್ಜು ನಿವಾರಣೆಗೆ ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಸಿರಿಧಾನ್ಯಗಳಲ್ಲಿ 8-12.5% ನಾರಿನಾಂಶ ಇದ್ದು ಅದು ನಮಗೆ ತುಂಬಾ ಹೊತ್ತು ಹೊಟ್ಟೆ ತುಂಬದಂಗೆ ಅನಿಸುತ್ತೆ, ಅಗ್ಲಗ್ಲೇ ಹಸುವಾಗೋದಿಲ್ಲ. ಅದೇ ನೀವು ಅಕ್ಕಿ ಗೋಧಿ ಊಟ ಮಾಡಿ ನೋಡ್ರಿ, 3-4 ಹಸುವಾಗುತ್ತೆ. ಈ ನವಣೆ ಸಾವಿ ಅವನ್ನೆಲ್ಲ ಊಟ ಮಾಡಿದ್ರೆ ಒಂದು ಮಿನಿಮಮ್ 6-7 ನಮಗೆ ಹಸುವು ಅನ್ಸಲ್ಲ, ಆಮೇಲೆ ನಾವು ಆಕ್ಟಿವ್ ಆಗಿರೋಕೆ ಉಪಯುಕ್ತ ಆಗ್ತವೆ. ನಾರಿನಾಂಶ ಜಾಸ್ತಿ ಇರೋದ್ರಿಂದ ಇನ್ನೊಂದೇನಪ್ಪ ಉಪಯೋಗ ಅಂತಂದ್ರೆ ಇದು ನಮ್ಮ ದೇಹದಲ್ಲಿನ ಗ್ಲೂಕೋಸ್ ಅನ್ನೋ ಅಂಶವನ್ನ ರಕ್ತಕ್ಕೆ ಹಂತ ಹಂತವಾಗಿ ಬಿಡೋದ್ರಿಂದ ಮಧುಮೇಹ ಅಂದ್ರೆ ಶುಗರ್ ಕಾಯಿಲೆ ಇರೋರಿಗೆ ಉಪಯುಕ್ತ ಆಗುತ್ತೆ. ಗೋಧಿ ಅಂತ ಧಾನ್ಯಗಳಲ್ಲಿ ಏನಿರುತ್ತೆ, ಗ್ಲೂಟನ್ ಅಂತ ಒಂದು ಅಂಶ ಇರುತ್ತೆ, ಅದು ಕೆಲವೊಬ್ಬರಿಗೆ ಅದನ್ನ ಅರ್ಗಿಸ್ಕೊಳಕ್ ಆಗ್ತಾ ಇರಲ್ಲ. ಆದ್ರೆ ಇಂಥ ಸಿರಿಧಾನ್ಯಗಳಲ್ಲಿ ಗ್ಲೂಟನ್ ಅಂಶ ಇಲ್ಲದೆ ಇರೋದ್ರಿಂದ ಏನ್ ಊಟ ಮಾಡಿರ್ತೀವೋ ಅದು ಸರಿಯಾಗಿ ಅರ್ಗಿಸ್ಕೊಳ್ಳೋಕೆ ಉಪಯುಕ್ತ ಆಗುತ್ತೆ. ಇದನ್ನ ಸತತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಕೊಬ್ಬಿನಾಂಶ ಅಂದ್ರೆ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಅಂಶಗಳನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಇದರಲ್ಲಿ ಜೀವಸತ್ವಗಳಿರುತ್ತೆ, ವಿಟಮಿನ್ ಎ, ವಿಟಮಿನ್ ಬಿ, ಎಡಿ, ಇಕೆ ಎಲ್ಲ ವಿಟಮಿನ್ಸ್ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆಮೇಲೆ ಸ್ಪೆಷಲಿ ಇದರೊಳಗಿರೋ B1 ವಿಟಮಿನ್ ಅಂದ್ರೆ ಥಯಾಮಿನ್ ಅಂತ ಒಂದು ವಿಟಮಿನ್ ಇರೋದ್ರಿಂದ ವಯಸ್ಸಾದವರಲ್ಲಿ ಕಂಡುಬರೋ ಆಲ್ಜಿಮಸ್ ಡಿಸೀಸ್ ಅಂದ್ರೆ ನೆನಪಾರುವಂತ ಒಂದು ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಿರೋದ್ರಿಂದ ರಕ್ತ ಉತ್ಪತ್ತಿ ಮಾಡಲು ಸಹಾಯಕಾರಿಯಾಗುತ್ತದೆ ಮತ್ತೆ ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ. ಇದರಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಖನಿಜಾಂಶಗಳಿರುತ್ತೆ, ಇದು ನಮ್ಮ ಹಲ್ಲು ಮತ್ತು ಮೂಳೆಗಳನ್ನು ಗಟ್ಟಿಗೊಳಿಸುತ್ತದೆ. ಇದು ಆಮೇಲೆ ಆಸ್ಟಿಯೋಪೊರೋಸಿಸ್ ಮತ್ತು ಆರ್ಥ್ರೈಟಿಸ್ ಎಂಬ ಕಾಯಿಲೆಗಳಿಂದ ತೊಂದರೆಯನ್ನು ಅನುಭವಿಸುವುದನ್ನು ಕಡಿಮೆ ಮಾಡುತ್ತೆ. ನಿಯಾಸಿನ್ ಎಂಬ ಜೀವಸತ್ವ ಇದರಲ್ಲಿರೋದ್ರಿಂದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿಕೊಂಡು ಹೋಗುತ್ತೆ. ಒಮೆಗಾ-3 ಕೊಬ್ಬಿನಾಂಶ ಇದರಲ್ಲಿ ಹೆಚ್ಚಿರೋದ್ರಿಂದ ಈಗಿನ ಜೀವನ ಶೈಲಿಯಲ್ಲಿ ಕಂಡು ಬರುವಂತಹ ಹೃದಯ ರೋಗ ಆಗಿರ್ಬೋದು, ಸಂಧಿವಾತ, ಕ್ಯಾನ್ಸರ್ಗಳನ್ನೆಲ್ಲ ನಿವಾರಣೆ ಮಾಡಲು ಸಹಕರಿಸುತ್ತದೆ. ಸಿರಿಧಾನ್ಯಗಳಲ್ಲಿರುವ ಪೋಷಕಾಂಶಗಳ ಬಗ್ಗೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಅವುಗಳ ಬಳಕೆಯ ಮಹತ್ವ ಕುರಿತು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಪಿ ಅಭಿಲಾಷಾ ಅವರು ವಿವರವಾಗಿ ತಿಳಿಸಿಕೊಟ್ಟರು. ಸಿರಿಧಾನ್ಯಗಳು ಆರೋಗ್ಯಕ್ಕೆ ಬಹಳ ಒಳ್ಳೇದಂತ ಸಾಕಷ್ಟು ನಾವು ಕೇಳಿದೀವಿ. ಈಗ ಅದರಲ್ಲಿ ನವಧಾನ್ಯಗಳಂತ ನಾವು ಹೇಳ್ತೀವಲ್ಲ, ಮುಖ್ಯವಾಗಿ ನವಣೆ, ಬರಗು, ಕೊರಲೆ ಇವೆಲ್ಲ ಬಹಳ ಅಪರೂಪ ನಮಗೆ ಸಿಗ್ತಾ ಇರೋದು. ಈ ಒಂದು ಸಿರಿಧಾನ್ಯಗಳು ಏನಿದಾವಲ್ಲ ಅದರಲ್ಲಿ ಪ್ರತಿಯೊಂದನ್ನು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಮಹತ್ವ ಮತ್ತು ಯಾವ್ಯಾವ ಒಂದು ಸಿರಿಧಾನ್ಯದಲ್ಲಿ ಏನೇನು ಒಂದು ಪೋಷಕಾಂಶಗಳಿದ್ದಾವೆ, ನವಣೆ ಇದು ಆರೋಗ್ಯಕ್ಕೆ ಯಾವ ರೀತಿ ಪೂರಕ ಮತ್ತು ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದಾವ ಅಂತ ಹೇಳ್ತೀರಾ? ಈ ನವಣೆಯಲ್ಲಿ ಹೇರಳವಾಗಿ ಪಿಷ್ಟ ಮತ್ತು ನಾರಿನಾಂಶ ಇರೋದ್ರಿಂದ ಈ ನವಣೆ ಅಕ್ಕಿ ಮಧುಮೇಹ ರೋಗಿಗಳಿಗೆ ತುಂಬಾ ಉತ್ತಮ ಆಹಾರವಾಗಿದೆ. ಹಾಗೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ತಗ್ಗಿಸಲು, ರಕ್ತದೊತ್ತಡ ನಿಯಂತ್ರಿಸಲು ಮತ್ತು ಹೃದಯಾಘಾತ ತಡೆಯಲು ಈ ನವಣೆ ಅನ್ನೋದು ನಮಗೆ ತುಂಬಾ ಸಹಕಾರಿಯಕ್ಕೆ ಆಗಿದೆ. ಹಾಗೆ ಮಲಬದ್ಧತೆಯನ್ನು ದೂರವಿಡಲು, ದೇಹದ ಸದೃಢವನ್ನು ಹೆಚ್ಚಿಸಲು, ರೋಗ

ಇದನ್ನ ಮಕ್ಕಳಿಗೆ ಆಗ್ಲಿ, ಗರ್ಭಿಣಿಯರಿಗೆ ಆಗ್ಲಿ, ವಯಸ್ಸಾಗಿರೋರಿಗೆ ಆಗ್ಲಿ, ಯಾರು ಈ ಮೂಳೆಗಳ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಅಂತವ್ರಿಗೆ ಇದನ್ನ ಸೇವನೆ ಮಾಡೋದ್ರಿಂದ ಅಂತ ರೋಗಗಳಿಂದ ಶಕ್ತಿ ಸಿಕ್ಬಿಟ್ಟು ಆ ತರ ಪ್ರಾಬ್ಲಮ್ ಏನಿದೆ ಅದನ್ನ ತಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಏನು ಕ್ಯಾಲ್ಸಿಯಂ ಇಲ್ಲ ಅಂತ ಏನು ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ಟ್ಯಾಬ್ಲೆಟ್ಗಳು ಮಾತ್ರೆಗಳು ಕೊಡ್ತಾರೆ. ಆದ್ರಿಂದ ಈ ಅರ್ಕ ಏನು ಕ್ಯಾಲ್ಸಿಯಂ ಹೇರಳವಾಗಿ ಇದೆ ಅದನ್ನ ತಿನ್ನೋದ್ರಿಂದ, ಅಂದ್ರೆ ಅದನ್ನ ರೊಟ್ಟಿಯಾಗಿ ಅಥವಾ ಅಂಬ್ಲಿ ಮಾಡಗೆ ಅಥವಾ ಮಾಲ್ಟ್ ರೀತಿಯಿಂದ ಮಕ್ಕಳಿಗೆ ಕುಡಿಸಬಹುದು. ಇದರಿಂದ ಮಕ್ಕಳಲ್ಲಿ ಆ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಅರ್ಕದಲ್ಲಿ ಪ್ರೋಟೀನ್ ಅಂಶವು ಕೂಡ ಸಮೃದ್ಧವಾಗಿರೋದ್ರಿಂದ ಅಪೌಷ್ಟಿಕಶದಿಂದ ಯಾರು ಬಳಲ್ತಾ ಇದ್ದಾರೆ ಅವರಿಗೆ ಇದು ತುಂಬಾ ಹೇಳಿ ಮಾಡಿಸಿರುವಂತ ಆಹಾರ ಅಂತ ಹೇಳ್ಬಹುದು. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಇದು ನಿಯಂತ್ರಿಸುವುದರಿಂದ ಮಧುಮೇಹ ರೋಗಿಗಳಿಗೆ ಇದು ಸುರಕ್ಷಿತವಾದ ಆಹಾರ ಅಂತ ಅನ್ಸ್ಕೊಂಡಿದೆ. ಈ ಅರ್ಕನ ಸೇವಿಸೋದ್ರಿಂದ ಆತರ ಗಾಯಗಳು ಇದು ಬೇಗ ಗುಣವಾಗಲು ತುಂಬಾ ನಮಗೆ ಸಹಕಾರಿಯಾಗಿದೆ. ಹೊಸದುರ್ಗದ ಜಿಎಸ್ ಶ್ವೇತಾ, ಇವರು ಇಂಜಿನಿಯರಿಂಗ್ ಪದವಿದರೆ ಕೊರೋನಾ ಸಂದರ್ಭದಲ್ಲಿ ತಾವು ನಿರ್ವಹಿಸುತ್ತಿದ್ದ ಖಾಸಗಿ ಉದ್ಯೋಗವನ್ನು ಬಿಟ್ಟು ಸಿರಿಧಾನ್ಯಗಳ ಕಿರು ಉದ್ಯಮ ಸ್ಥಾಪನೆ ಮಾಡಿ ಜನರಿಗೆ ವಿಶೇಷವಾಗಿ ಮಕ್ಕಳಿಗೆ ಬೇಕಾಗುವಂತಹ ಸಿರಿಧಾನ್ಯಗಳ ಉತ್ಪನ್ನಗಳನ್ನು ತಯಾರಿಸಿ ಪೂರೈಸಿ ಅವರ ಆರೋಗ್ಯ ಸುಧಾರಿಸಲು ಪ್ರಯತ್ನಿಸುತ್ತಿದ್ದಾರೆ. ಶ್ವೇತಾ, ಈ ಕಿರು ಉದ್ಯಮ ಸ್ಥಾಪನೆ ಬಗ್ಗೆ ನಿಮಗೆ ಯಾವ ರೀತಿ ಆಸಕ್ತಿ ಬಂತು? ಕಿರು ಉದ್ಯಮ ಅಂದ್ರೆ ನಾವು ಇವಾಗ ಸದ್ಯಕ್ಕೆ 3 ಪ್ರಾಡಕ್ಟ್ಸ್ ಮಾಡ್ತಿದೀವಿ. ಒಂದು ಮಕ್ಕಳಿಗೆ, ಅದರಲ್ಲಿ ಸಾಗಿ ಒಂದನ್ನ ಬಳಸ್ತೀವಿ, ಬೇರೆ ಎಲ್ಲ ಗೋಧಿ ಅಕ್ಕಿ ಆಮೇಲೆ ದ್ವಿದಳ ಧಾನ್ಯಗಳು ಆಮೇಲೆ ಡ್ರೈ ಫ್ರೂಟ್ಸ್ ಆ ತರ ಬಳಸ್ತೀವಿ 6 ತಿಂಗಳ ಮಕ್ಕಳಿಗೆ. ನೀವು ಏನ್ ಓದಿದಿರ? ಕೆಮಿಕಲ್ ಇಂಜಿನಿಯರಿಂಗ್ ಆಗಿದೆ. ಅದ ನಂತರ ನಾನು ವರ್ಕ್ ಮಾಡ್ತಿದ್ದೆ, ಅದ ನಂತರ ಪ್ರೊಡಕ್ಷನ್ ಇಂಜಿನಿಯರ್ ಆಗಿ ಫರ್ಟಿಲೈಸರ್ಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದೆ. ಈ ಕರೋನಾ ಬರೋದಕ್ಕಿಂತ ಮುಂಚೆಯಿಂದ ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟೆ. ಆ ವರ್ಕ್ ಮಾಡೋದ್ರ ಜೊತೆಯಲ್ಲೇ ಈ ತರ ಮಾಡ್ತಿದ್ದೆ. ಅಂದ್ರೆ ಇದನ್ನ ಫಸ್ಟ್ ಡಾಕ್ಟರ್ಸ್ಗೆನ ಕೊಟ್ಟು ಅವರಿಗೆ ಚೆನ್ನಾಗಾಗಿದೆ ಅಂದ್ಮೇಲೆ ಪೇಷಂಟ್ಸ್ಗೆ ರೆಕಮೆಂಡ್ ಮಾಡ್ತಿದ್ರು. ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ನಿಮಗೆ ಬೇರೆ ಕಡೆ ಕಂಪನಿಗಳಲ್ಲಿ ಅವಕಾಶ ಇತ್ತು. ನಿಮ್ಮ ಊರಲ್ಲೇನೆ ಒಂದು ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಮಾಡಬೇಕು ಅಂತ ಯಾಕೆ ಆಸಕ್ತಿ ಬೆಳೆದಿದೆ? ಇವಾಗ ನಾವ್ ಎಷ್ಟೇ ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡಿದ್ರು ನಮಗ್ ಬೇಕಾಗಿರೋದು ನಮ್ಮ ಆರೋಗ್ಯ. ನೀವು ಏನೇನು ಉತ್ಪನ್ನಗಳನ್ನ ನೀವು ತಯಾರು ಮಾಡ್ತೀರಿ? ಯಾವ್ದಾದಕ್ಕೆ ಯಾವ್ಯಾವ ಒಂದು ಧಾನ್ಯಗಳನ್ನ ನೀವು ಬಳಕೆ ಮಾಡ್ತೀರಿ? ನಾವು ಈಗ ಫಸ್ಟ್ ಮಕ್ಕಳಿಂದ ಮಾಡ್ತೀವಿ, 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಅಂತ. ಅದರಲ್ಲಿ ಅಕ್ಕಿ ಗೋಧಿ ರಾಗಿ ಮತ್ತೆ ದ್ವಿದಳ ಧಾನ್ಯಗಳಲ್ಲಿ ಕೆಲವು ಧಾನ್ಯಗಳು ಮತ್ತೆ ಡ್ರೈ ಫ್ರೂಟ್ಸ್ ಆಮೇಲೆ ಒಂದೊಂದು ಧಾನ್ಯಗಳಿಗೂ ಒಂದೊಂದು ಟೆಂಪರೇಚರ್ ಅಲ್ಲಿ ಹುರಿಬೇಕಾಗತ್ತೆ. ಅವಾಗ ಅದರಲ್ಲಿರೋ ಫ್ಲೇವರ್ಸ್ ಎಲ್ಲ ಸ್ಟಾರ್ಟ್ ಆಗತ್ತೆ. ಆ ತರ ಹುರಿದ್ಬಿಟ್ಟು ಆಮೇಲೆ ನಾವು ಮಿಲ್ಲಿಂಗ್ ಮಾಡಿಸಿ ನೆಕ್ಸ್ಟ್ ಜರಡಿ ಹಿಡಿತೀವಿ. ಜರಡಿ ಹಿಡಿದ ಆದ್ಮೇಲೆ ನಾವು ಪ್ಯಾಕಿಂಗ್ ಮಾಡಿ ಹೈಜೆನಿಕ್ ಆಗಿ ಅದನ್ನ ಕೊಡ್ತೀವಿ. ಅದು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಪ್ರಾಡಕ್ಟ್ ಹೆಸರು ಮಲ್ಟಿಗ್ರೇನ್ ಸೀರಿಯಲ್ ಅಂತ ಬರುತ್ತೆ. ಎಲ್ಲರೂ ಎಲ್ಲಾ ಧಾನ್ಯಗಳನ್ನು ತಿನ್ನೋ ಅವಶ್ಯಕತೆ ಇರೋದಿಲ್ಲ. ಕೆಲವು ಧಾನ್ಯಗಳನ್ನ ನಾವು ಸಿಪ್ಪೆ ಸಮೇತ ತಿನ್ನಬಾರ್ದು. ನಮ್ಮ ಹೊಟ್ಟೆಯಲ್ಲಿರ್ಬೋದು, ಅದು ಗಡ್ಡೆ ರೀತಿ ಆಗಿರ್ಬೋದು, ಆತರ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಅದ್ ತೆಗಿಬೇಕು. ಜಾಯಿಂಟ್ ಪೈನ್ ಇರೋರಿಗೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ, ಸೊ ತೂಕ ಜಾಸ್ತಿ ಆಗಬಾರ್ದು, ಇದೆಲ್ಲ ಕಂಟ್ರೋಲಿಗೆ ಬರಬೇಕು. ಆತರ ಇರೋರಿಗೆ ಅಂತಾನೆ ಸಿರಿಧಾನ್ಯಗಳಲ್ಲಿ ಯಾವ ಧಾನ್ಯಗಳನ್ನ ಅವ್ರು ತಗೊಂಡ್ರೆ ಉತ್ತಮ. ತುಂಬಾ ಜನಕ್ಕೆ ಸಿರಿಧಾನ್ಯಗಳನ್ನ ತಗೊಳೋದ್ರಿಂದ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ಆ ಹೀಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ದ್ವಿದಳ ಧಾನ್ಯಗಳನ್ನ ಉಪಯೋಗಿಸಿದೀವಿ. ಹೆಸರು ಕಾಳೆ ಆಗಿರ್ಬಹುದು, ಆಮೇಲೆ ಮೆಂತ್ಯ ಆಗಿರ್ಬಹುದು, ಅದು ಇಷ್ಟಿಷ್ಟು ರೇಂಜ್ ಅಲ್ಲಿ ಅಂತ ಯೂಸ್ ಮಾಡ್ತಾ ಇದೀವಿ. 2 ವರ್ಷದಿಂದ ನಾವು ಎಷ್ಟೆಲ್ಲಾ ಡಾಕ್ಟರ್ಸ್ ಗೆ ಕೊಟ್ಟಿದೀವಿ, ಎಷ್ಟೆಲ್ಲಾ ಪೇಷಂಟ್ಸ್ ಇರ್ಬೋದು ನಾರ್ಮಲ್ ಪೀಪಲ್ಸ್ ಗೆ ಎಷ್ಟು ಜನಕ್ಕೆ ಕೊಟ್ಟಿದೀವಿ, ಪ್ರತಿಯೊಬ್ಬರ ಹತ್ರನು ನಾವು ಫೀಡ್ಬ್ಯಾಕ್ ಕೇಳ್ತೀವಿ. ಫ್ಲೇವರ್ಸ್ ಯಾವ್ದಾದ್ರು ಬೇಕನ್ಸಿದೆನಾ, ಇರೋ ಧಾನ್ಯಗಳಲ್ಲೇ ಫ್ಲೇವರ್ಸ್ ಕೇಳ್ತಿದೀವಿ. ಇವಾಗ ನಾವು ಎಲ್ಲರೂ ಕೆಮಿಕಲ್ ಬೇಸ್ಡ್ ಪ್ರೋಟೀನ್ ತಿನ್ನೋಕೆ ಇಷ್ಟಪಡ್ತಿದೀವಿ. ಆದ್ರೆ ನಾವು ಪ್ರೋಟೀನ್ ಅಂಶ ಹೆಚ್ಚಾಗಿರೋ ಸಿರಿಧಾನ್ಯಗಳು ಮತ್ತೆ ದ್ವಿದಳ ಧಾನ್ಯಗಳು ಮತ್ತೆ ಡ್ರೈ ಫ್ರೂಟ್ಸ್ ನ ಈ ರೇಂಜ್ ಅಲ್ಲಿ ಮಿಕ್ಸ್ ಮಾಡಿ ಕೊಟ್ರೆ ಒಳ್ಳೇದು ಅಂತ ಕೊಡ್ತಿದೀವಿ. ಅದನ್ನ ಶುಗರ್ ಇರೋರು ಸಹ ಬಳಸಬಹುದು. ಮತ್ತೆ ನಾವು ಉಪ್ಪಾಗ್ಲಿ ಸಕ್ಕರೆ ಆಗ್ಲಿ ಏನು ಹಾಕಿರೋದಿಲ್ಲ. ಆಮೇಲೆ ಇನ್ನೊಂದೇನಂದ್ರೆ ನಾವು ಕೊಡ್ತಿರೋ ಎಲ್ಲಾದು 2 ಪ್ರಾಡಕ್ಟ್ಸ್, ಡಿ ಮಲ್ಟಿಗ್ರೇನ್ ಮತ್ತೆ ಮಲ್ಟಿಗ್ರೇನ್ ಪ್ರೋಟೀನ್, ಸೋಯಾ ಫ್ರೀ ಆಗಿದೆ ಮತ್ತೆ ಗ್ಲೂಟೋನ್ ಫ್ರೀ ಆಗಿದೆ. ಹಾಗಾಗಿ ಏನಾಗುತ್ತೆ, ಜನರಿಗೆ ಏನು ಬೇಕು ಅದು ಡೈರೆಕ್ಟ್ ಆಗಿ ಸಿಗುತ್ತೆ. ಈಗ ನೀವು ಆರಂಭದಲ್ಲಿ ಏನು ತಯಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ನಿಮಗೆ ಮಾರುಕಟ್ಟೆ ಸಮಸ್ಯೆ ಏನಾದ್ರೂ ಆಯ್ತಾ? ಸಿರಿಧಾನ್ಯಗಳು ಅಂದ್ರೆ ಇವಾಗ ಸುಮ್ನೆ ಅಂಗಡಿಗಳಲ್ಲೆಲ್ಲ ಮಾರ್ತೀವಿ ಅಲ್ವಾ, ನಾವು ಆತರ ಮಾರಕ್ ಹೋಗ್ತಿಲ್ಲ. ಯಾಕಂದ್ರೆ ನಮ್ಮ ಸಿರಿಧಾನ್ಯಗಳು ಯಾವ ಮೆಡಿಸಿನ್ಗೂ ಕಡಿಮೆ ಇಲ್ಲ. ಇವಾಗ ಜನರು ತಿನ್ನೋದ್ ಬಿಟ್ಟಿರೋದ್ರಿಂದ ನಾವು ಮೆಡಿಸಿನ್ ತರ ಬರ್ತಾ ಇದೀವಿ. ಡಾಕ್ಟರ್ಸ್ ಯಾವ ರೀತಿ ನಿಮಗೆ ಟ್ಯಾಬ್ಲೆಟ್ಸ್ ಗುಳಿಗೆ ಎಲ್ಲ ಬರೀತಾರಲ್ಲ ಅದೇ ರೀತಿ ಡಾಕ್ಟರ್ಸ್ ಥ್ರೂ ಬರೆಸ್ತಿದ್ವಿ. ನಮ್ಮ ವೆಬ್ಸೈಟ್ ಕೂಡ ಇದೆ, ಯೂಟ್ಯೂಬ್ ಅಲ್ಲೆಲ್ಲ ನಮ್ಮದೇ ಆದ ವಿಡಿಯೋಸ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದೀವಿ. ಅದರಿಂದ ನಮಗೆ ಇವಾಗ ಆನ್ಲೈನ್ ಅಲ್ಲೂ ಕೂಡ ಒಳ್ಳೆ ಮಾರ್ಕೆಟಿಂಗ್ ಆಗ್ತಿದೆ. ಆದಷ್ಟು ಸಿರಿಧಾನ್ಯಗಳನ್ನ ಜನರು ಬಳಸ್ಬೇಕು, ಅದರಿಂದ ಅವರ ಆರೋಗ್ಯನು ಚೆನ್ನಾಗಿರುತ್ತೆ. ಮೊದಲು ಕೃಷಿ ಕಾರ್ಮಿಕ ಕೆಲಸ ಮಾಡುತ್ತಾ ತದನಂತರ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಇವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದು ಮಹಿಳಾ ಗುಂಪು ಮಾಡಿಕೊಂಡು ಸಿರಿಧಾನ್ಯಗಳಿಂದ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರಿಸಿ ಮಾರಾಟ ಮಾಡಿ ಬದುಕು ಕಟ್ಟಿಕೊಂಡಿರುವ ಹಿರಿಯೂರು ತಾಲೂಕು ವಾಣಿವಿಲಾಸಪುರದ ಶ್ರೀಮತಿ ಪಿ ಸುಮತಿ ಅವರು. ಸುಮತಿ ಅವರ, ನೀವು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾವ್ಯಾವ ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆ ನೀವು ಮಾಡ್ತೀರಾ? ನಾವು ರಾಗಿಯಿಂದ ರಾಗಿ ಮಾಲ್ಟ್ ಅಂತ ಮಾಡ್ತಾ ಇದೀವಿ ಸರ್. ಮತ್ತೆ ಸಿರಿಧಾನ್ಯಗಳಿಂದ ಸಿರಿಧಾನ್ಯಗಳ ಮಾಲ್ಟ್ ಅಂತ ಮಾಡ್ತಾ ಇದೀವಿ ಸರ್. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಲಡ್ಡು ಮಾಡ್ತಾ ಇದೀವಿ ಸರ್ ನವಣೆಯಿಂದ. ಮತ್ತೆ ಸಾವೆಯಿಂದಲೂ ನವಣೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಲಡ್ಡು ಮಾಡ್ತಾ ಇದೀವಿ ಸರ್. ಹಾಗೆ ಅದೇ ರೀತಿ ನವಣೆಯಿಂದ ಇದು ಇಡ್ಲಿ ಮಿಕ್ಸ್ ಅಂತ ಮಾಡ್ತಾ ಇದೀವಿ ಸರ್. ಮತ್ತೆ ದೋಸೆ ಮಿಕ್ಸ್ ಅಂತ ಮಾಡ್ತಾ ಇದೀವಿ. ಈ ರೀತಿ ನಾನಾ ವಿಧವಾದ ತಿಂಡಿಗಳನ್ನು ತಯಾರಿಸ್ತಾ ಇದೀವಿ ಸರ್. ಈಗ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಬೇಕು ಅಂತ ಯಾರು ನಿಮಗೆ ಹೇಳಿದ್ರು? ಈ ರೀತಿ ಮಾಡಿದ್ರೆ ನೀವು ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೇದಾಗುತ್ತಂತ ನಿಮಗೆ ಯಾರು ಸಲಹೆ ಕೊಟ್ಟರು? ಹೇಗೆ ಪ್ರಾರಂಭ ಮಾಡಿದ್ರಿ ಇದನ್ನ? ನಾವು ಕೃಷಿ ಇಲಾಖೆಯಿಂದ ಒಂದು ತರಬೇತಿ ತಗೊಂಡ್ವಿ ಸರ್. ಆತ್ಮ ಅನ್ನೋ ಒಂದು ಗ್ರೂಪ್ ಅನ್ನು ರಚನೆ ಮಾಡ್ಕೊಳ್ಳಿ, ಆ ಗ್ರೂಪ್ ಇಂದ ನಿಮಗೆ ಹಲವಾರು ತರಬೇತಿಗಳು ನಿಮಗೆ ಸಿಗುತ್ತೆ, ಆ ತರಬೇತಿಗಳಿಂದ ನೀವು ಸಬಲೀಕರಣ ಆಗ್ಬೋದು ಅಂತ ನಮಗೆ ಮಾಹಿತಿ ಕೊಟ್ಟು ನಮಗೆ ಗುಂಪುಗಳನ್ನು ರಚನೆ ಮಾಡ್ಕೊಳಕ್ ಕೇಳಿ ಹೇಳಿದ್ರು ಸರ್. ಇದಕ್ಕಿಂತ ಮೊದಲು ನೀವು ಏನು ಮಾಡ್ತಿದ್ರಮ್ಮ? ಸರ್, ಇದಕ್ಕೆ ಮೊದಲು ಹೊಲ ಮತ್ತು ಮನೆ ಕೆಲಸದಲ್ಲೇ ನಾವು ಅದರಲ್ಲೇ ನಿರತವಾಗಿರ್ತಿದ್ವಿ ಸರ್. ಹೊಲದಲ್ಲಿ ಹೋಗಿ ಗದ್ದೆ ನಾಟಿ ಮಾಡ್ತಾ ಇದ್ವಿ ಸರ್, ರಾಗಿ ಕೊಯ್ಲು ಮಾಡ್ಕೊತಾ ಇದ್ವಿ, ಸೆಪ್ಪೆಗಳನ್ನು ಹಾಕೊಂಡಿದ್ವಿ, ಹೈನುಗಾರಿಕೆ ಮಾಡ್ಕೊಂಡಿದ್ದೆ ಸರ್. ಯಾವ ರೀತಿ ಮುಂದುವರಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್. ಅಂದರೆ ಯಾವುದೇ ಮಾರ್ಗದರ್ಶನ ಇಲ್ಲದಲ್ಲೇ ನಾವೇನು ಮಾಡೋಕ್ಕಾಗಲ್ಲ ಸರ್. ಆ ರೀತಿ ಅದೇ ಇದರಲ್ಲೇ ನಾವು ಹಿಂದುಳ್ಕೊಂಡಿದ್ವಿ. ಈ ಕೃಷಿ ಇಲಾಖೆ ವತಿಯಿಂದ ನಮ್ಮ ಜೀವನದ ದಿಕ್ಕನ್ನೇ ನಾವು ಬದಲಾಯಿಸ್ಕೊಂಡಿದ್ದೀವಿ ಸರ್. 4 ವರ್ಷಗಳಿಂದ ಒಂದೊಂದು ಹೆಜ್ಜೆನೂ ಬಹಳ ಮುಂದೆ ಹೋಗ್ತಾ ಇದ್ದೀವಿ ಸರ್. ಈ ಸಿರಿಧಾನ್ಯಗಳ ಮಾಡ್ಲಿಕ್ಕೋಸ್ಕರನೇ ನೀವು ಒಂದು ಗುಂಪು ಮಾಡ್ಕೊಂಡಿರ ಅಂತ ಹೇಳಿದ್ರೆ, ಎಲ್ಲರೂ ಹೇಗೆ ಸೇರ್ಕೊಂಡ್ರೆ? ಎಲ್ಲರೂ ಒಂದೇ ಊರ್ನರ ಅಥವಾ ಬೇರೆ ಬೇರೆ ಕಡೆಯೋ? ಹೆಂಗಮ್ಮ? ಎಲ್ಲ ಒಂದೇ, ನಮ್ಮ ಗ್ರಾಮದವರೇ ಸರ್. ತುಂಬಾ ಬಡತನ ರೇಖೆಗಿಂತ ಕೆಳಮಟ್ಟ ವರ್ಗದವರೇ ಎಲ್ಲ ರೈತ ಮಹಿಳೆಯರೇ ಸೇರ್ಕೊಂಡು ಮಾಡ್ತಾ ಇದೀವಿ ಸರ್. 15 ಜನ ಮಹಿಳೆಯರು ಮಾಡ್ತಾ ಇದ್ವಿ ಸರ್. ಈಗ ಇನ್ನೊಂದು ಗುಂಪಿನವರು ಸೇರಿ 2 ಗುಂಪಿನ ಮಹಿಳೆಯರು ಸೇರಿ ಮಾಡ್ತಾ ಇದೀವಿ ಸರ್. 30 ಜನ ಇದಿರಲ್ಲ, ಎಲ್ಲರೂ ಒಂದೇ ಉತ್ಪನ್ನ ಮಾಡ್ತೀರಾ ಅಥವಾ ಎಲ್ಲರೂ ಒಟ್ಟಿಗೆ ಸೇರಿ ಒಂದೊಂದನ್ನು ತಯಾರು ಮಾಡಿ ನೀವು ಅದನ್ನು ಮಾರಾಟ ಮಾಡ್ತೀರಾ? ಸರ್, ಅದರಲ್ಲಿ 15 ಜನ ಬಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆಯನ್ನು ಮಾಡ್ಕೊತಿದ್ದೀವಿ ಸರ್. ಇದನ್ನು ಬಿಟ್ಟು ಬೇರೆ ಇನ್ನು 15 ಜನ ಹೆಣ್ಮಕ್ಳು ಅಲಂಕಾರಿಕ ಆಭರಣಗಳ ತಯಾರಿಕೆ ಅದನ್ನು ತರಬೇತಿ ತಗೊಂಡಿದ್ದಾರೆ ಸರ್. ರೂಟ್ ಸೆಟ್ಟಲ್ಲಿ ಅದರ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಮತ್ತೆ ಬಟ್ಟೆ ಹೊಲಿತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತೀವಿ ಸರ್. ಸ್ಟಾಲ್ಗೆಲ್ಲಾದರೂ ಹೋಗ್ಬೇಕಾದ್ರೆ ಎಲ್ಲ ಒಂದು ಉತ್ಪನ್ನಗಳನ್ನು ತಗೊಂಡೋಗಿ ಒಟ್ಟಿಗೆ ಸೇಲ್ ಮಾಡ್ತೀವಿ ಸರ್. ನಿಮಗೆ ಇದಕ್ಕೋಸ್ಕರ ಏನೇನು ತರಬೇತಿ ಪಡ್ಕೊಂಡಿರಮ್ಮ? ಸರ್, ಸಿರಿಧಾನ್ಯಗಳ ಮೌಲ್ಯವರ್ಧನೆ ತರಬೇತಿಯನ್ನೊಂದನ್ನು ಮಾತ್ರ ತಗೊಂಡಿದ್ದೀವಿ ಸರ್. ಹೆಚ್ಚಿನದಾಗಿ ಸಿರಿಧಾನ್ಯಗಳಲ್ಲಿ ಬೇರೆ ಬೇರೆ ಉತ್ಪನ್ನಗಳು ಮಾಡುವ ತರಬೇತಿಗಳು ನಮಗೆ ಬೇಕಾಗಿದೆ ಸರ್. ನಿಮಗೆ ಬೇಕಾದಂತ ಸಿರಿಧಾನ್ಯಗಳು ನವಣೆ, ಸಾವೆ, ಬೇರೆ ಒಂದು ಸಿರಿಧಾನ್ಯಗಳು ಬಹಳ ಕಡಿಮೆ ನಮಗೆ ಸಿಗುವಂತವು, ನೀವು ಎಲ್ಲಿ ತರ್ತೀರಿ? ಸರ್, ನಾವು ವಸ್ತುರ್ಗದಲ್ಲಿ ಹಕ್ಕಿ ತಗೊಂತೀವಿ ಸರ್. ತಂದಿಂದ ನಿಮ್ಮ ಒಂದು ತಂಡ ಅದಕ್ಕೆಲ್ಲ ತಯಾರು ಮಾಡ್ಕೊಂತೀರಿ, ಆಮೇಲೆ ಅದು ಪ್ಯಾಕಿಂಗ್ ಮಾಡೋದು, ಆಮೇಲೆ ಅದನ್ನ ಮಾರಾಟ ಮಾಡೋದು, ಎಲ್ಲಿಗೆ ತಗೊಂಡು ಯಾವ ರೀತಿ ಅದನ್ನ ಸಾಗಣೆ ಮಾಡ್ತೀರಿ? ಸರ್, ನಾವು ಅದನ್ನೆಲ್ಲವನ್ನು ತಗೊಂಡ್ಬಂದ್ಬಿಟ್ಟು ನಮ್ಮ ಒಂದು ಸ್ವಸಹಾಯ ಸಂಘದ ಸದಸ್ಯರ ಮನೆಯಲ್ಲೇ ರೆಡಿ ಮಾಡ್ಕೊಂತೀವಿ ಸರ್. ಎಲ್ಲವನ್ನು ರೆಡಿ ಮಾಡಿಬಿಟ್ಟು ಈ ದಿನ ಎಷ್ಟು ಪ್ಯಾಕಿಂಗ್ ಮಾಡಿದೀವಿ ಅಂತ ಲೆಕ್ಕ ಬರೆದಿಟ್ಬಿಡ್ತೀವಿ ಸರ್. ನಾಳೆ ಮಾರ್ಕೆಟಿಂಗ್ ಇಬ್ರು ಹೋಗ್ಬಿಡ್ತೀವಿ ಸರ್. ಅಂದ್ರೆ ಹಿರಿಯೂರಲ್ಲೇ 28 ಅಂಗಡಿಗಳು ಕೊಡ್ತಾ ಇದೀವಿ ಸರ್. ಮತ್ತೆ ಹೊಸದುರ್ಗ ಕೊಡ್ತಾ ಇದೀವಿ ಸರ್, ಚಿತ್ರದುರ್ಗ ಕೊಡ್ತಾ ಇದೀವಿ, ತುಮಕೂರು ಕೊಡ್ತಾ ಇದೀವಿ, ಹೈದರಾಬಾದ್ ಕಳಿಸ್ತಾ ಇದೀವಿ ಸರ್. ಈಗ ನಿಮಗೆ ಈ ಒಂದು ಮಾರ್ಗದರ್ಶನ ನೀಡಿದ್ರು ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರ್ ಫಾರಂನವರು. ಈ ವಿಷಯದಲ್ಲಿ ಮಾರ್ಕೆಟಿಂಗ್ಗೆ ನಿಮ್ಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ತಾವು ಹೇಳಿದಿರಿ. ಯಾವ ರೀತಿ ಮಾಡ್ತೀರಮ್ಮ ಪ್ಯಾಕಿಂಗ್, ಅದಕ್ಕೆ ಯಾವ ವಸ್ತುಗಳನ್ನು ಬಳಸ್ತೀರಿ? ಸರ್, ನಾವು ಈಗ ಸಿಲ್ವರ್ ಪೌಚ್ಗಳಲ್ಲಿ ಹಾಕ್ತಾ ಇದೀವಿ ಸರ್. ಫಸ್ಟ್ ಪ್ಲಾಸ್ಟಿಕ್ ಕವರಲ್ಲೇ ಮಾಡ್ತಾ ಇದ್ವಿ ಸರ್. ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ, ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಂದ ಈ ರೀತಿ ಬೇಡ, ಈ ರೀತಿ ನೀವು ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟರು ಸರ್. ಕೊಟ್ಟು 1 ವಾರಗಳ ನಂತರವೇ ತಕ್ಷಣ ಬ್ರ್ಯಾಂಡೆಡ್ಗೆ ಅಪ್ಲೈ ಮಾಡಿದ್ವಿ ಸರ್. ನಮ್ಮದೇ ಆದ ಒಂದು ಆತ್ಮ ಅನ್ನೋ ಒಂದು ಲೋಗೋ ಮಾಡ್ಕೊಂಡ್ವಿ ಸರ್. ಲೋಗೋ ಮಾಡಿಕೊಂಡು ಬ್ರ್ಯಾಂಡೆಡ್ ಮಾಡಿಕೊಂಡು ಸ್ಟಿಕ್ಕರ್ ಮಾಡ್ಕೊಂಡ್ವಿ ಸರ್. ಸ್ಟಿಕ್ಕರ್ ಮಾಡಿ ನಾವು ಅಂಗಡಿಗಳು ತಗೊಂಡೋದ್ರೂ ಅದಕ್ಕೆ ವ್ಯಾಲ್ಯೂ ಇರಲಿಲ್ಲ ಸರ್. ಈ ಕವರ್ಗಳಲ್ಲಿ, ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆ ರೀತಿ ತಂದರೆ ಸರಿ ಹೋಗೋದಿಲ್ಲ ಅಂತ ಹೇಳಿದರು ಸರ್. ನೆಕ್ಸ್ಟ್ ಮತ್ತೆ ಅದಕ್ಕೆ ಒಂದು 25,000 ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ರೊಟ್ಟಿನ ಬಾಕ್ಸ್ಗಳಲ್ಲಿ ನಮ್ಮದೇ ಆದ ಒಂದು ಬ್ರಾಂಡೆಡ್ ಲೇಬಲ್ಗಳು ಹಾಕ್ಬಿಟ್ಟು ಸಿಲ್ವರ್ ಪೌಚ್ಗಳಲ್ಲಿ ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದೀವಿ ಸರ್. ಈ ರೀತಿ ಬದಲಾವಣೆ ಮಾಡಿಕೊಂಡಿರೋ ಕಾರಣದಿಂದ ಎಲ್ಲ ಅಂಗಡಿಗಳಲ್ಲಿನೂ ತಗೊಳ್ತಾ ಇದ್ದಾರೆ ಸರ್. ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್. ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ನಿಮ್ಮ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಸಂಘದ ವತಿಯಿಂದ, ಇನ್ನು ಇದರಲ್ಲಿ ಏನಾದರೂ ಬದಲಾವಣೆ ಮಾಡಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕಂತ ಏನಾದರೂ ಇದೆಯಮ್ಮ? ದೊಡ್ಡ ಒಂದು ಕಾರ್ಖಾನೆಯ ರೀತಿ ಮಾಡಿ ನಾವು 20 ಜನ 30 ಜನ ಮಾಡ್ತಾ ಇರೋ ಮಹಿಳೆಯರು ಒಂದು 100 ಜನ ಮಹಿಳೆಯರಾಗಿ ಸೇರಿ ಇದನ್ನು ಮಾಡಬೇಕು ಅಂತಿದ್ದೀವಿ ಸರ್. ಹಳ್ಳಿಗಳಲ್ಲಿ ಬಹಳ ಕಷ್ಟದಾಯಕವಾದ ಜೀವನ ಆಗಿದೆ ಸರ್ ಎಲ್ಲರಿಗೂ. ಇವತ್ತಿನ ವಾತಾವರಣ ಆರೋಗ್ಯ ಯಾರಿಗೂ ಸೇರಿ ಇರೋದಿಲ್ಲ ಸರ್. ಬಿಸಿಲಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಖಂಡಿತ 100 ಜನ ಮಹಿಳೆಯರು ಸೇರಿ ಅದರ ನಮ್ಮ ಜೀವನ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಮ್ಮ ಮನೆತನವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಧೈರ್ಯವಾಗಿ ಹೇಳ್ತೀವಿ ಸರ್. ಮಳೆ ಕಡಿಮೆ ಇದ್ದರೂ ಸಿರಿಧಾನ್ಯಗಳ ಕೃಷಿಯನ್ನು ಯಶಸ್ವಿಯಾಗಿ ಮಾಡಬಹುದು ಮತ್ತು ನಮ್ಮ ಆಹಾರದಲ್ಲಿ ಸಿರಿಧಾನ್ಯಗಳನ್ನು ಬಳಸಿದರೆ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ಎಂದು ಅಭಿಪ್ರಾಯಪಟ್ಟವರು ಹೊಸದುರ್ಗ ತಾಲೂಕಿನ ಆತ್ರಿಕಟ್ಟೆಯ ಶ್ರೀಮತಿ ಶೋಭಾ ಅವರು. ಸಾವೇ ಬೆಳೆದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿ ಆರ್ಥಿಕ ಸ್ಥಿರತೆ ಕಂಡುಕೊಂಡಿರುವ ಶೋಭಾ ಅವರು ಸಿರಿಧಾನ್ಯಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ, ಶಾಲಾ ಬಿಸಿಯೂಟ ಕಾರ್ಯಕ್ರಮಗಳಲ್ಲಿ ಹಾಗೂ ಸರಕಾರಿ ಪಡಿತರ ವಿತರಣೆಯಲ್ಲಿ ಸಿರಿಧಾನ್ಯಗಳನ್ನು ವಿತರಿಸಿದರೆ ಎಲ್ಲರ ಆರೋಗ್ಯವೂ ಸುಧಾರಿಸುತ್ತದೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಶೋಭಾ ಅವರೇ, ತಾವು ಸಿರಿಧಾನ್ಯಗಳನ್ನ ಬೆಳಿತೀವಿ ಮತ್ತೆ ಮೌಲ್ಯವರ್ಧನೆ ಮಾಡ್ತೀವಿ ಹೇಳಿದ್ರೆ, ಯಾವ್ಯಾವ ರೀತಿಯ ಒಂದು ಸಿರಿಧಾನ್ಯಗಳನ್ನು ಬೆಳಿತೀರಿ? ನಮಗೆ ಪ್ರಕೃತಿ ಸಾಕಷ್ಟು ಸಾಥ್ ಕೊಡ್ತಾ ಇದೆ ಅಂದ್ರೆ, ನಮಗೆ ಮಳೆ ಕಡಿಮೆ ಅಂತ ಜಾಗದಲ್ಲಿ ಬೆಳೆಯೋಕೆ ಸಿರಿಧಾನ್ಯ ತುಂಬಾ ಸಹಕಾರಿಯಾಗುತ್ತೆ ಅನ್ನೋಂಥದ್ದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ಇದನ್ನ ಹೇಳ್ಬೋದು. ಇದು ನಾವು ಇವತ್ತು ಬೆಳೆಯೋ ಅಂತ ಬೆಳೆಯಲ್ಲ, ಇದು ಸಾಕಷ್ಟು ಪುರಾತನ ಕಾಲದಿಂದಲೂ ಕೂಡ ನಾವು ಇದನ್ನ ಬೆಳೀತಾ ಬಂದಿದ್ದೀವಿ. ಯಾಕಂದ್ರೆ ಇವತ್ತು ನಾವೆಲ್ಲರೂ ಆರೋಗ್ಯದ ಕಡೆಗೆ ಜನ ದಾಪುಗಾಲ ಆಗ್ತಾ ಇರ್ಬೇಕಾದ್ರೆ ಯಥೇಚ್ಛವಾಗಿ ಪೌಷ್ಟಿಕಾಂಶ ಸಿಗೋ ಅಂಥದ್ದು ಇದನ್ನ ನಾವು ಬಳಸಿದ್ರೆ ಇರೋಷ್ಟು ಕಾಲ ನಾವು ಆರೋಗ್ಯವಾಗಿರ್ಬೇಕು ಅನ್ನೋದನ್ನ ಮನಗಂಡಂತ ಜನ ಇವತ್ತು ತುಂಬಾ ದಾಪುಗಾಲಿಟ್ಟು ಸಿರಿಧಾನ್ಯವನ್ನ ಉಪಯೋಗಿಸ್ತಾ ಇದ್ದಾರೆ. ಆವಾಗ ನಾವು ರೈತರು ಅದನ್ನ ಯಥೇಚ್ಛವಾಗಿ ಅದನ್ನ ಬೆಳಿಲಿಕ್ಕೆ ಶುರು ಮಾಡ್ತೀವಿ. ಬೆಳೆದ್ರೆ ಸ್ವಲ್ಪ ನಮ್ಮ ಆರ್ಥಿಕ ಮಟ್ಟ ಅಲ್ಲಿ ಉನ್ನತ ಆಗುತ್ತೆ. ಸಿರಿಧಾನ್ಯದಲ್ಲಿ ನಾವು ಸಾವೆಯನ್ನ ಬೆಳೀತಾ ಇದ್ದೀವಿ. ಇವತ್ತು 1 ಕ್ವಿಂಟಲ್ ಸಾವಿಗೆ 3,600-800 ರೇಟ್ ಇದೆ ಇವತ್ತು ಮಾರ್ಕೆಟ್ಗೆ. ನಾವು ಇದಕ್ಕೆ ಮಫೆಡ್ ಕಾಯಂಗಿಲ್ಲ, ಗಿರಾಕಿ ಕಾಯಂಗಿಲ್ಲ, ಮಾರ್ಕೆಟ್ ಕಾಯಂಗಿಲ್ಲ. ನಮ್ಮ ಮನೆ ಬಾಕ್ಲಿಗೆ ಬಂದು ಇದನ್ನ ಖರೀದಿ ಮಾಡೋರು ಇವತ್ತು ಯಥೇಚ್ಛವಾಗಿದೆ, ಬೇಡಿಕೆ ನಮಗೆ ಯಥೇಚ್ಛವಾಗಿದೆ. ನಾವು ಬರೀ ಸಾವೆನೇ ಮಾರೋದ್ರಿಂದ ಕೇವಲ 1,500 ರಿಂದ 1,700 ತೃಪ್ತಿ ಪಡೋದು ಬೇಡ. ಇದನ್ನ ಮೌಲ್ಯವರ್ಧನೆ ಮಾಡೋದ್ರಿಂದ ಅಂದ್ರೆ ಏನ್, ಇದನ್ನ ಕಾಳನ್ನ ಅಕ್ಕಿಯಾಗಿ ಪರಿವರ್ತನೆ ಮಾಡೋದ್ರಿಂದ, ಪುರಾತನದ ನಮ್ಮ ಅಜ್ಜ ಮುತ್ತಜ್ಜ ಹೆಂಗ್ ಮಾಡ್ಕೊಂಡು ಇದನ್ನ ಊಟ ಮಾಡಿ ದೀರ್ಘಾಯಸ್ಸನ್ನ ಪಡಿತಾ ಇದ್ರು ಅಥವಾ ದೀರ್ಘ ಆರೋಗ್ಯವನ್ನ ಪಡಿತಾ ಇದ್ರು, ಅದು ಗುಟ್ಟನ್ನ ನಾವು ನೋಡ್ತಾ ಹೋದ್ರೆ ಅವರು ಸಾವಕ್ಕಿಯನ್ನ ಉಪಯೋಗಿಸ್ತಿದ್ರು ಯಥೇಚ್ಛವಾಗಿ. ನಾವು 35-40 ರೂಪಾಯಿ ಕೆಜಿ ಸಾವೆ ಹೋಗುತ್ತೆ. ಇವತ್ತು ನನ್ನ ಅಕ್ಕಿ 150-200 ಕೂಡ ನಾನು ಅದನ್ನು ಸ್ವಂತಕ್ಕೆ ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಅಪ್ ಟು ರಾಜಸ್ಥಾನದ ತನಕ ಕೂಡ ನಾನು ಅದನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಮೊಬೈಲಿಂಗ್ ಸಿಸ್ಟಮ್ ಮಾಡ್ತಾ ಇದ್ದೀವಿ ಅದನ್ನು. ನಾವು ವಿದ್ಯುತ್ತಕ್ಕೆ ಪೋಸ್ಟಲ್ಲಿ ಅಥವಾ ಕೊರಿಯರ್ ಮುಖಾಂತರ ನಾವು ಅದನ್ನು ಕೊಡ್ತಾ ಇದ್ದೀವಿ. ಅಂದರೆ ಮೌಲ್ಯವರ್ಧನೆ ಇದರಲ್ಲಿ ತುಂಬ ಐಟಮ್ಸನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಪ್ಪಳ ಮಾಡ್ಬೋದು, ನಾವು ಚಕ್ಲಿ ಥರ ಮಾಡಿಕೊಡ್ಬೋದು ಮಕ್ಕಳಿಗೆ. ನಾವು ಈ ಬಿಳಿ ಅಕ್ಕಿಯನ್ನು ಎಲ್ಲೆಲ್ಲಿ ಬಳಸೋಕ್ಕೆ ಸಾಧ್ಯನೋ ಅಲ್ಲೆಲ್ಲ ಕೂಡ ನಮ್ಮ ಸಿರಿಧಾನ್ಯದ ಸಾವೆ ಅಕ್ಕಿಯನ್ನು ಬಳಸ್ಬೋದು. ಇದರ ಪೌಷ್ಟಿಕತೆ ಜಾಸ್ತಿ ಆಯಿತು, ಆರೋಗ್ಯ ಬಂತು, ಮತ್ತು ನಾವೇ ಬೆಳೀತಾ ಇದ್ದೀವಿ. ರಾ ಮೆಟೀರಿಯಲ್ಗೆ ನಾವು ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಾವೇ ಬೆಳೆಯೋದ್ರಿಂದ, ಮೌಲ್ಯವರ್ಧನೆ ಮಾಡೋದ್ರಿಂದ ನಮ್ಮ ಆರ್ಥಿಕ ಮಟ್ಟನೂ ಕೂಡ ಸ್ವಲ್ಪ ಸುಧಾರಿಸಿದಂಗಾಯ್ತು. ನಾನು ಒಬ್ಳು ಮಾಡೋದ್ರಿಂದ ಇನ್ನು ಉಳಿದ ಒಂದು 5-6 ಜನಕ್ಕೆ ಕೆಲಸವನ್ನು ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಪ್ಯಾಕಿಂಗ್ ಇರ್ಬೋದು, ಮತ್ತು ಅದನ್ನು ಬೇಯಿಸೋ ಅಂಥ ಸಂದರ್ಭದಲ್ಲಿರ್ಬೋದು. ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸಾಕಷ್ಟು ನಮ್ಮ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿಗಳು ಇದ್ದಾವೆ, ಫುಡ್ ಕೊಡೋ ಅಂಥ ಹಾಸ್ಪಿಟ್ಲುಗಳಲ್ಲಿ ಸಾಕಷ್ಟು ನಮ್ಮ ಸರ್ಕಾರಿ ಕಾರ್ಯಕ್ರಮದಿಂದ ಊಟ ಕೊಡೋ ಅಂಥ ವ್ಯವಸ್ಥೆ ಇದೆ. ಇದರಲ್ಲಿ ಯಾಕೆ ನಮ್ಮ ಸಿರಿಧಾನ್ಯದ ಊಟವನ್ನು ಅವರು ಕೊಡಬಾರ್ದು? ನಮ್ಮ ಅಕ್ಕಿಯನ್ನು ಬಳಸಿ ಊಟ ಕೊಡೋದ್ರಿಂದ ಮಕ್ಕಳ ಆರೋಗ್ಯ ಹೆಚ್ಚುತ್ತೆ ಅಲ್ಲಿ, ಆಮೇಲೆ ರೈತರಿಗೆ ನಾವೇ ಬೆಳೆದಂಥದ್ದು ನಾವೇ ಬಳಸ್ದಂಗಾಗುತ್ತೆ. ಯಾಕೆಂದರೆ ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ಇರೋಂಥದ್ದು ಆಲೋಚನೆ. ಈ ಥರ ಇದ್ದರೆ ನಮಗೆ ಇನ್ನೂ ಬೆಳೆಯೋರಿಗೂ ಕೂಡ ಪ್ರೋತ್ಸಾಹ ಆಗುತ್ತೆ. ನಾವು ರಾ ಮೆಟೀರಿಯಲ್ ಮಾರೋದಕ್ಕಿಂತ ಅಂದರೆ ನಾವು ಬೆಳೆದದ್ದು ನೇರವಾಗಿ ಮಾರೋದ್ರಿಂದ ಅದು ನಮಗೆ ಲಾಭ ಕಡಿಮೆ ಆಗುತ್ತೆ. ಅದರ ಮೌಲ್ಯವರ್ಧನೆ ಮಾಡೋದ್ರಿಂದ ನಮ್ಮ ಆರ್ಥಿಕ ಮಟ್ಟ ಜಾಸ್ತಿ ಆಗುತ್ತೆ, ನಮಗೆ ಫುಲ್ ಟೈಮ್ ಕೆಲಸ ಸಿಗುತ್ತೆ. ನಮ್ಮಂಥ ಬೆಳೆದದ್ದನ್ನು ಮಾತ್ರ ತಗೊಂಡೋಗಿ ಮಾಡಲಿಕ್ಕೆ ಮಾತ್ರ ಅವರಿಗೆ ಬುದ್ಧಿ ಇದೆ. ನಾನು ಶ್ರಮ ಮತ್ತು ಬುದ್ಧಿ ನಮ್ಮದೇ ಆದರೆ ಕೂಡುವಂಥ ಒಂದು 2-10 ರೂಪಾಯಿ ನಮಗೆ ಕೂಡಿ ಬರುತ್ತೆ, ಆವಾಗ ನಾವೆಲ್ಲರೂ ಸಂತೋಷದಿಂದ ಇರ್ಬೋದು. ಕೃಷಿ ಲಾಭದಾಯಕ ಅಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಿಂದ ಮೋಸ್ಟ್ಲಿ ಹೋಗ್ಬೋದೇನೋ ಅಂತ ಇದು ನನ್ನ ಅಭಿಪ್ರಾಯ. ಚಿತ್ರದುರ್ಗದ ಶ್ರೀಮತಿ ಸ್ವಪ್ನ ಅವರು ಸಿರಿಧಾನ್ಯಗಳಿಂದ ವಿವಿಧ ರೀತಿಯ ಅಡುಗೆ ಪದಾರ್ಥಗಳನ್ನು ಮನೆಯ ಸದಸ್ಯರು ಮಕ್ಕಳು ಇಷ್ಟಪಡುವ ರೀತಿಯಲ್ಲಿ ತಯಾರಿಸಿದರೆ ಮನೆಯ ಆರೋಗ್ಯ ಸುಧಾರಿಸುತ್ತದೆ ಎಂದು ಹೇಳುತ್ತಾರೆ. ಸ್ವಪ್ನ ಅವರೇ, ತಾವು ಯಾವ್ಯಾವ ಒಂದು ಸಿರಿಧಾನ್ಯಗಳನ್ನ ನೀವು ಬಳಸ್ತೀರಾ? ಸರ್, ಸಿರಿಧಾನ್ಯಗಳು ಅಂದ್ರೆ ನವಣೆ ಮತ್ತೆ ರಾಗಿ, ಜೋಳ, ಸಜ್ಜೆ ನಾವು ಹೆಚ್ಚಾಗಿ ಬಳಸ್ತೀನಿ ಅದನ್ನ. ಅದರಲ್ಲಿ ನವಣಕ್ಕಿ, ಇದು ನವಣಕ್ಕಿಯಲ್ಲಿ ರೆಸಿಪೀಸ್ ತುಂಬಾನೇ ಮಾಡ್ಬೋದು, ಅದರಲ್ಲಿ ತುಂಬಾ ಟೇಸ್ಟ್ನು ಚೆನ್ನಾಗಿರುತ್ತೆ. ಬೇರೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ನಾರ್ಮಲ್ ರೈಸ್ಗೆ ನವಣೆಯಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲಿ ನವಣಕ್ಕಿ ಪಡ್ಡು ವಿಶೇಷವಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಅದೇ ರೀತಿ ನವಣಕ್ಕಿಯಲ್ಲಿ ದೋಸೆನೂ ಮಾಡಬಹುದು, ಅದರಲ್ಲಿ ಈರುಳ್ಳಿ ದೋಸೆನೂ ಮಾಡಬಹುದು, ಮಸಾಲೆ ದೋಸೆ, ಎಲ್ಲಾ ರೀತಿಯಿಂದ ದೋಸೆನೂ ಮಾಡ್ಕೋಬಹುದು. ಅದೇ ರೀತಿ ನಾವು ನವಣಕ್ಕಿ ಬಿಸಿಬೇಳೆ ಬಾತು, ಇದು ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಕ್ಕಳು ತರಕಾರಿ ತಿನ್ನೋದು ಕಡಿಮೆ, ಅದರಲ್ಲಿ ನವಣಕ್ಕಿ ಇದು ತುಂಬಾನೇ ಟೇಸ್ಟ್ ಬರುತ್ತೆ ನಾವು ನಾರ್ಮಲ್ ರೈಸ್ ಇಂದ ಮಾಡೋದಕ್ಕಿಂತ. ಮಾವಿನಕಾಯಿ ಸೀಸನ್ ಅಲ್ಲಿ ನಿಂಬೆ ಹಣ್ಣಿನ ಬದಲಾಗಿ ಮಾವಿನಕಾಯಿ ತುರಿದು ಹಾಕ್ಬೋದು. ಮತ್ತೆ ಎಳ್ಳಿಕಾಯಿ ಸಿಕ್ಕಾಗ ಎಳ್ಳಿಕಾಯಿ ಹಾಕಿದ್ರು ಅಷ್ಟು ತುಂಬಾ ಸುವಾಸನೆ ಚೆನ್ನಾಗಿರುತ್ತೆ, ವಿಶೇಷವಾಗಿರುತ್ತೆ. ಮತ್ತೆ ಅದೇ ರೀತಿ ನಾವು ಚಿತ್ರಾನ್ನದ ಜೊತೆ ಮೊಸರನ್ನ ಮಾಡ್ಕೊಳ್ತೀವಲ್ಲ ಸರ್, ಇದು ಮೊಸರನ್ನೂ ಅಷ್ಟೇ. ಇದು ಹಾಲು ಮೊಸರು ಹಾಕಿ ಈರುಳ್ಳಿ ಚಿಕ್ಕದಾಗಿ, ಹಸಿ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಹಸಿ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಜಸ್ಟ್ ಸಾಸಿವೆ ಮತ್ತೆ ಬೇಳೆಕಾಳು, ಕಡಲೆ ಬೇಳೆ, ಉದ್ದಿನ ಬೇಳೆ ಒಗ್ಗರಣೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನವಣಕ್ಕಿ ಇಡ್ಲಿನೂ ಮಾಡ್ಬೋದು ಸರ್, ನವಣಕ್ಕಿ ಕಿಚಡಿ ಮಾಡ್ಬೋದು ಸರ್. ನಾವು